ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:19:58. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಹೊದ್ದೂರು ಕಬಡಕೇರಿ ನಿವಾಸಿ ರಾಜೀವ್ ಅವರ ಅಣ್ಣ ರಾಘವ ಪೂಜಾರಿ ರಘು ಇಂದು ಮಧ್ಯಾಹ್ನ ನಿಧನರಾದರು. 75 ವರ್ಷ ವಯಸ್ಸಿನ ರಾಘವ ಪೂಜಾರಿ ರಘು ಅವರ ಅಂತ್ಯಕ್ರಿಯೆ ನಾಳೆ ಸ್ವಗ್ರಾಮ ಕಬಡಗೇರಿಯಲ್ಲಿ ಮಧ್ಯಾಹ್ನ 1 ಗಂಟೆ ಒಳಗೆ ನಡೆಯಲಿದೆ. ವಿರಾಜ್ಪೇಟೆ ಮೈತಾಡಿ ಕಾರಳನ ಅಮ್ಮಂಡ ಪೌತಿ ಉತ್ತಪ್ಪ ಚೋಮಣಿಪ ಅವರ ಪೊಣ್ಣು ಬೊಳ್ಳವ್ವ ಕುಂಯಕಿ ಇಂದು ಮರಣಪಟ್ಟಿತು. 53 ವೈದ್ಯರ ಅಮ್ಮಂಡ ಬೊಳ್ಳವ್ವ ಕುಂಯಕಿ ಇಂಡ ಆಖಿರಿ ಕಾರ್ಯ ನಾಳೆ ಮಜ್ಜನ 12:30 ಒಳಿಯ ಅಮ್ಮಂಡ ಒಕ್ಕತೂಟಂಗಳತ್ತು ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ನಂದಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಡಂಗ, ನಂದಿ ಹೋಮ್ ಸ್ಟೇ ಚೇಂಡಾಣಿ, ಮಾಲೀಕರು ಬೆಳಿಯಂಡ್ರ ಹರಿಪ್ರಸಾದ್, ನರಿಯಂದಡ ಗ್ರಾಮ ಚೇಂಡಾಣಿ. ಮೊಬೈಲ್ 9481309044. ಸುದ್ದಿ ಜಂಪೆ ಓದುತ್ತಿರೋ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಜಿಲ್ಲೆಯಲ್ಲಿ ವನ್ಯಪ್ರಾಣಿಗಳ ಹಂಗೆ ಮನಸ್ಸಿನ ಸಂಘರ್ಷ ಯಾಗೋಳು ಮುಂದುವರೆದಿದ್ದು, ಇದನ್ನು ತಡೆಯುವ ನಿಟ್ಟಿನಲ್ಲಿ ಅರಣ್ಯ ಅಧಿಕಾರಿಗೆ ಅಗತ್ಯ ಕಾರ್ಯಯೋಜನೆ ರೂಪಿಸುವ ಕೂತ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರು ನಿರ್ದೇಶನ ಕೊಟ್ಟಳು. ಮಡಿಕೇರಿನ ಜಿಲ್ಲಾ ಪಂಚಾಯಿತಿ ಸಭಾಬಾಡಿಯಲ್ಲಿ ಇಂದು ನಡೆದ 2025-26 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ 20 ಅಂಶಗಳ ಕಾರ್ಯಕ್ರಮ ಸೇರಿದಂತೆ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿದರು. ಕಾಡು ಪ್ರಾಣಿಗಳ ಹಾವಳಿ ತಡೆಯಕ್ಕೆ ಕಾಡುಗಳಲ್ಲಿ ಕೆರೆಗಳನ್ನ ಸಂರಕ್ಷಣೆ, ನೀಲಗಿರಿ ಹಂಗೆ ಅಕೇಶಿಯ ಮರಗಳನ್ನ ತೆಗೆದು ಹಣ್ಣು ಮತ್ತೆ ಬಿದಿರುಗಳನ್ನ ನೆಡಕೂತ ಹೇಳಿದವು. ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ವೆಂಕಟರಾಜಾವು 94C ಮತ್ತೆ 94CC ನಡಿ ಬಾಕಿ ಇರುವ ಅರ್ಜಿಗಳನ್ನ ವಿಲೇವಾರಿ ಮಾಡಲಾದೆ ಮುಂದಿನ 3-4 ತಿಂಗಳಲ್ಲಿ ಫಲಾನುಭವಿಗಳಿಗೆ RTC ಸಿಕ್ಕಿದೆ ಅಂತ ಹೇಳಿದವು. ಈ ಸಭೆಯಲ್ಲಿ ಶಾಸಕರಾದ ಡಾ ಮಂತರಗೌಡ, ಎಎಸ್ ಪೊನ್ನಣ್ಣ, ವಿಧಾನ ಪರಿಷತ್ ಸದಸ್ಯರಾದ SL ಭೋಜೇಗೌಡ, ಉಸ್ತುವಾರಿ ಕಾರ್ಯದರ್ಶಿ ಡಾ ಎನ್ವಿ ಪ್ರಸಾದ್, ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ, ಉಪವಿಭಾಗಾಧಿಕಾರಿ ವಿನಾಯಕ ನರವಾಡೆ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗ ಮುಖ್ಯಪಟ್ಟು ಹಾಜರಿದ್ದವು. ಇಡೀ ದಕ್ಷಿಣ ಭಾರತದಲ್ಲಿ ಒಳ್ಳೆ ನಗರ ಕಟ್ಟದಲ್ಲಿ ಆದರ್ಶ ಆಡಳಿತಗಾರ ಕೆಂಪೇಗೌಡರ ನಿಷ್ಠೆ ಮತ್ತೆ ಪರಿಶ್ರಮನ ಯಾಗೋಳು ಜ್ಞಾನ ಮಾಡುವಂಗೆ ಹಾಕುತ್ತಾ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಹೇಳಿದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಕೂಡುಕಟ್ಟಲಿ ಇಂದು ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದವು. ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಮಾತಾಡಿ ಕೆಂಪೇಗೌಡರು ನಾಡು ಕಂಡ ಆದರ್ಶ ಆಡಳಿತಗಾರ, ಅವರ ದೂರದೃಷ್ಟಿ ಮತ್ತೆ ಪರಿಕಲ್ಪನೆನ ಎಲ್ಲವೂ ಜ್ಞಾನ ಮಾಡಕೂತ ಹೇಳಿದವು. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಮಂತರಗೌಡ, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಕೊಡಗು ಗೌಡ ವಿದ್ಯಾಸಂಘದ ಅಧ್ಯಕ್ಷರಾದ ಅಂಬೇಕಲ್ ನವೀನ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಕೆಂಪೇಗೌಡ ಜಯಂತಿನ ನಿಟ್ಟಲ್ಲಿ ಏರ್ಪಾಟು ಮಾಡಿದ್ದ ಪ್ರಬಂಧ ಹಂಗೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಗೆದ್ದವಕ್ಕೆ ಪುಸ್ತಕ ಇನಾಮು ಹಂಗೆ ಪ್ರಶಸ್ತಿ ಪತ್ರ ಹಂಚಿಕೆ ಮಾಡಲಾಯಿತು. ಇಂದು ಬೆಳಗ್ಗೆ ಅಕ್ಕಿರೆಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 40.50 mm ಮಳೆಯಾಟು. ಜನವರಿಯಿಂದ ಇಲ್ಲಿ ಮುಟ್ಟ 1367.96 mm ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 737.17 mm ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿ ಮುಟ್ಟ ಮಡಿಕೇರಿ ತಾಲೂಕಲ್ಲಿ 1950.48, ವಿರಾಜಪೇಟೆ 1388.50, ಪೊನ್ನಂಪೇಟೆ 1344.32, ಸೋಮರಪೇಟೆ 1403.84, ಕುಶಾಲನಗರಲ್ಲಿ 752.64 mm ಮಳೆಯಾಯಿತು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವರ್ಷದ ಮಹಾಸಭೆ ಹಂಗೆ ವರ್ಷದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೇ ತಿಂಗಳ 29ರ ಐತ್ವಾರ ಮಡಿಕೇರಿನ ಪತ್ರಿಕಾಭವನದಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಪುಸ್ತಕ ಪ್ರಕಟಣೆ ಯೋಜನೆಯಡಿ ಪುಸ್ತಕ ಪ್ರಕಟ ಮಾಡಿಕೆ ಉದ್ದೇಶಿಸಲಾಯಿತು. ಈ ಸಂಬಂಧ ಲೇಖಕರು ಅರೆಭಾಷೆಯಲ್ಲಿ ಕತೆ, ಅಜ್ಜಿ ಕತೆ, ಜನಪದ, ಕವನ, ಲೇಖನ, ವಿಚಾರ ಸಾಹಿತ್ಯ, ಲಲಿತ ಪ್ರಬಂಧ, ಸಂಶೋಧನಾ ಕೃತಿಗ ಇನ್ನಿತರ ಬರಹಗಳಿದ್ದರೆ DTP ಪ್ರತಿಗಳನ್ನ ಅಕಾಡೆಮಿಗೆ ಇಮೇಲ್ ಮೂಲಕ July 31ರೊಳಗೆ ಕಳಿಸಕತ್ತ ಅಕಾಡೆಮಿನ ರಿಜಿಸ್ಟ್ರಾರ್ ಅವರು ತಿಳಿಸಿದರು. ರಾಷ್ಟೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮದಡಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಕೂಡುಕಟ್ಟಲ್ಲಿ ನಾಳೆ ಬೆಳಗ್ಗೆ 10:30 ಮಡಿಕೇರಿ ಪೇಟೆನ ಮಹದೇವಪೇಟೆನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೀಳು ತುಟ್ಟಿ, ಸೀಳು ಅಂಗುಳ, ಮ್ಯಾಕ್ಸಿಲೋಫೇಷಿಯಲ್ ಮತ್ತು ಕ್ರೇನಿಯೋಫೇಷಿಯಲ್ ವಿರೂಪಗಳ ತಪಾಸಣಾ ಶಿಬಿರ ನಡೆದಿದೆ. ಈ ಶಿಬಿರದಲ್ಲಿ 18 ವರ್ಷದೊಳಗಿನ ಸೀಳು ತುಟ್ಟಿ, ಸೀಳು ಅಂಗುಳ ಇರುವ ಮಕ್ಕಳನ್ನ ಪರೀಕ್ಷೆ ಮಾಡಿ ಅವಶ್ಯಕತೆ ಇದ್ದರೆ ದರ್ಮಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವರು ತಿಳಿಸಿದರು. 2025-26 ಸಾಲಿನಲ್ಲಿ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 50% ರಿಯಾಯಿತಿಯಲ್ಲಿ ಕೃಷಿ ಯಂತ್ರೋಪಕರಣ ಸಿಕ್ಕಿದೆ. ಕುಸಿಯಿರುವ ತಮ್ಮ ವ್ಯಾಪ್ತಿನ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅರ್ಜಿ ತಕ್ಕೊಂಡು ತುಂಬಿಸಿ ಆರ್ಟಿಸಿ, ಆಧಾರ್ ಕಾರ್ಡ್, ಜೆರಾಕ್ಸ್, ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ, ಭಾವಚಿತ್ರ, 100 ರೂಪಾಯಿ ಚಾಪಕಾಗದೊಟ್ಟಿಗೆ ಅರ್ಜಿ ಹಾಕಕ್ಕೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆಯ್ತು. ಪ್ರಾಯೋಜಕರು ನಂದಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಡಂಗ, ನಂದಿ ಹೋಮ್ ಸ್ಟೇ ಚೇಂಡಾಣಿ, ಮಾಲೀಕರು ಬಿಳಿಯಂಡ್ರ ಹರಿಪ್ರಸಾದ್, ನರಿಯಂದಡ ಗ್ರಾಮ ಚೇಂಡಾಣಿ, ಮೊಬೈಲ್ 9481394744. ಫರ್ನಿಚರ್ ತಗೊಳ್ಬೇಕಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಿದ್ರೆ ಬನ್ನಿ ಮಡಿಕೇರಿಯ ನಾಸ್ ಫರ್ನಿಚರ್ಗೆ. ಎಲ್ಲರಿಗಿಂತಲೂ ಅತಿ ಕಡಿಮೆ ಬೆಲೆ. ಈ ಸೀಸನ್ ನ ಸ್ಪೆಷಲ್ ಆಫರ್ ಜೊತೆಗೆ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ ಕೂಡ ಇದೆ. ಖರೀದಿಸಲು ಬನ್ನಿ ಮಡಿಕೇರಿಯ ನಾಸ್ ಫರ್ನಿಚರ್ಗೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕಾವಾಡಿ ಗ್ರಾಮ ಕಾವಾಡಿ ಚಂಡ ಒಕ್ಕಡ ಗುರುಕರ್ಣಂಗ್ ಕೊಡ್ಪ ಕಾರ್ಯತ್ನ ಇದೇ ಇರುತ್ತೋ ಇಂಬುದಂಗ್ ನಾರಾಚೆ ಕಾವಾಡಿ ಚಂಡ ಒಕ್ಕ ಐನು ಮನೆಯಲ್ಲಿ ಬೆಚ್ಚಂಡಿತ್ತು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬಿಂದು ಚಂಗಾದಿಯಲ ಬಂತ್ ಗುರುಕರ್ಣಂಡ ಆಶ್ವಾದ ಪಡೆದೋಣಂದು ಕಾವಾಡಿ ಚಂಡ ಒಕ್ಕಕಾರ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತ್ತು. ನಂಬೋಕೆ ಆಗ್ತಿಲ್ಲ, ಆದ್ರೂ ನಂಬಲೇಬೇಕು. ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಲ್ಲಿ ಯಾವುದೇ ಬಟ್ಟೆಗಳನ್ನ ಖರೀದಿಸುವಾಗ ಬೈ ಟೂ ಗೆಟ್ ಟೂ ಫ್ರೀ, ಜೀನ್ಸ್ ಪ್ಯಾಂಟ್ ಬೈ ಒನ್ ಗೆಟ್ ಒನ್ ಫ್ರೀ. ವಾವ್, ಇಂಥ ಅವಕಾಶ ಮತ್ತೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ನಾನಂತೂ ಇವತ್ತೇ ಹೋಗ್ತೀನಿ ಪೀಟರ್ ಇಂಗ್ಲೆಂಡ್ ಶೋರೂಮ್, 3rd Road Junction, ವಿರಾಜಪೇಟೆ. ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಜಾಬ್ ಗ್ಯಾರಂಟಿಯ 1 ವರ್ಷದ ಶೆಫ್ ಕೋರ್ಸ್ ಇದೀಗ ಮಡಿಕೇರಿಯ ಅತಿಥಿ ವೃಕ್ಷ ಶಿಕ್ಷದಲ್ಲಿ. ಕ್ವಾಲಿಫಿಕೇಶನ್ 10th Pass. ವಿವರಗಳಿಗೆ ಕಾಲ್ ಮಾಡಿ 9353530686. ಚಂಡಂಗರ ಒಕ್ಕಕಾರ ಶ್ರೀ ಮಾಗೂರು ಮಂದನ ಮೂರ್ತಿರ ತೆರೆನ ಇದೇ ಇರೋ ತೊಯ್ಯಂಬದಾಂಗ ನಾರಾಚ ಪೊಲಕ ಬಲ್ಲೆಮುಂಡೂರು ಗ್ರಾಮತ್ತುಳ್ಳ ಚಂಡಂಗಡ ಒಕ್ಕ ಐನು ಮನೆಯಲ್ಲಿ ಬೆಚ್ಚಂಡಿತ್ತು. ಒಕ್ಕಕಾರ ಊರುಕಾರ ತಾಮನ ಪೊಮ್ಮಕ್ಕ ಬೆಂದು ಚಂಗಾದಿಯಲ ಬಂತು ಮಾಗೂರರ ಆಶ್ವಾದ ಪಡೆದೋನುಂದು ಚಂಡಂಗಡ ಒಕ್ಕಕಾರ ಕಟ್ಟಂಡಿತು. ಕೊಡಗು ಎಜುಕೇಶನಲ್ ಮತ್ತು ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ಮತ್ತು ಲಯನ್ಸ್ ಶಾಲೆ ಗುಣಿಗೊಪ್ಪ ಇವರ ಸಂಯುಕ್ತಾಶ್ರಯದಲ್ಲಿ ಸೈನಿಕ ಶಾಲೆಯ 2026 ಸಾಲಿನ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ತರಬೇತಿ ಶಿಬಿರವನ್ನು ಇದೇ ಜೂನ್ 30 ಲಯನ್ಸ್ ಪ್ರಾಥಮಿಕ ಶಾಲೆ ಗುಣಿಗೊಪ್ಪ ಇಲ್ಲಿ ಆಯೋಜಿಸಲಾಗಿದೆ. ಆಸಕ್ತರು ಭಾಗವಹಿಸಬಹುದು. ಅಭ್ಯರ್ಥಿಗಳು 1/4/2014 31/3/2016 ಒಳಗೆ ಜನಿಸಿದವರಾಗಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾರ್ಚಂಡ ಗಣೇಶ್ ಪೊನ್ನಪ್ಪ 9019512959 ಅಥವಾ ಪಟ್ಟಣ ಧನುಮುತ್ತಯ್ಯ 9945180654. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನೊಳ ಕುಂಜೀರ ಗಿರೀಶ್ ಭೀಮಯ್ಯ. ದಕ್ಷಿಣ ಭಾರತದ ನಲ್ಲ ನಗರ ನಿರ್ಮಾಣ ಮಾಡುವಲ್ಲಿ ಆದರ್ಶ ಆಡಳಿತಗಾರ ಕೆಂಪೇಗೌಡ ನಿಷ್ಠೆ ಪಿಂಗ ಪರಿಶ್ರಮತ್ನ ಎಕ್ಕಲು ನೆನೆತಿಯೊನಕ್ಕೆ ಇರೋಂಡು ಒಂದು ಕೊಡಗು ಜಿಲ್ಲಾ ಮೇಲ್ಮಾನಿಕೆ ಮಂತ್ರಿ ಎನ್ ಎಸ್ ಬೋಸರಾಜು ಅಣಚಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಪಿಂಗ ಸಂಸ್ಕೃತಿ ಇಲಾಖೆಯ ಕೂಟದನೆಲ್ಲ ಇಂದು ಮಡಿಕೇರಿ ಗಾಂಧಿ ಭವನತ್ತು ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಬಾರ್ಲ ಕೂಡಿಯಾಡಿತು ಅವು ತಕ್ಕ ಬರಂದತ್ತು ಅಲ್ಲತೆ ಬೆಂಗಳೂರು ನಿರ್ಮಾಣತ್ ಕೆಂಪೇಗೌಡಂಡ ಕೊಡುಗೆ ಸುಮಾರುಂಡು ಅಂಡ ಬದ್ಧತೆನ ನೆನೆತಿಯೊನಕ್ಕೆ ಇರೋಣೊಂದು ಅಣಚಿ ಮುಖ್ಯಮಂತ್ರಿಯ ಕಾನೂನು ಅರಿವುಕಾರ ಪಿಂಜ ಶಾಸಕ ಎ ಎಸ್ ಪೊನ್ನಣ ಅವು ಕೂಡಿಯಾಡಿತು ತಕ್ಕ ಬರಂದಿತ್ತು ಕೆಂಪೇಗೌಡ ಎಂಡ ದೂರದೃಷ್ಟಿ ಪಿಂಜ ಪರಿಕಲ್ಪನೆಯನ್ನು ಎಲ್ಲರೂ ಜ್ಞಾನ ಮಾಡೋಣೊಂದು ಅಣಚಿ ಕಾರ್ಬಾರ್ಲ ಶಾಸಕ ಡಾಕ್ಟರ್ ಮಂತರ್ಗೌಡ ಜಿಲ್ಲಾಧಿಕಾರಿ ವೆಂಕಟರಾಜ ಕೂಡ್ನನಕ್ಕೆ ಇಲಾಖೆಯ ಅಧಿಕಾರಿಯ ಹಾಜರಿಂಜತ್ತು ಮಡಿಕೇರಿ ಸುದರ್ಶನ ಸರ್ಕಲ್ರ ಪಕ್ಕ ಪುದ್ಯದೈತ ನಿರ್ಮಾಣ ಅನಂತ ತಾಲೂಕು ಪಂಚಾಯಿತಿ ಭವನ ಪಿಂಗ ತಾಲೂಕು ಆಡಳಿತ ಸೌಧ ಕಟ್ಟಡತನ ಮೇಲ್ಮಾನಿಕೆ ಮಂತ್ರಿ ಎನ್ ಎಸ್ ಬೋಸರಾಜು ಇಂದು ಉದ್ಘಾಟನೆ ಮಾಡಿಸಿ ಈ ನೆರತು ಮುಖ್ಯಮಂತ್ರಿಯ ಕಾನೂನು ಅರಿವುಕಾರ ಪಿಂಗ ಶಾಸಕ ಎಸ್ ಪೊನ್ನಣ್ಣ ಶಾಸಕ ಮಂತರ್ಗೌಡ ಜಿಲ್ಲಾಧಿಕಾರಿ ವೆಂಕಟರಾಜ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಇಲಾಖೆಯ ಅಧಿಕಾರಿಯ ಪಿಂಗ ಕನಪಟ್ಟವು ಕೂಡಿಯಾಡಿತಿಂತ ಸಮಾಜ ಸೇವೆ ಪರೋಪಕಾರತ್ವ ವಿಚಾರತ್ತು ಕೊಡಗು ಜಿಲ್ಲೆಯ ಜನರ ಪುರುಡು ದೇಶಕ್ಕೆ ಮಾದರಿ